faro krishna ni vegane va ಬೇಗನೇ ಬಾರೋ ಮುಖವನ್ನೇ ತೋರೋ ಬೇಗನೇ ಬಾರೋ ಮುಖವನ್ನೇ ತೋರೋ ಬೇಗನೇ ಬಾರೋ ಮುಖವನ್ನೇ ತೋರೋ ಬೇಗನೇ ಮುಖವನ್ನೆ ತೋರೋ ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಕಾಲಾಲಂದಿಗೆ ಗೇಜೆ ನೀಲಾಗ ಬಾಗುನಿ ಕಾಲಾಲಂದಿಗೆ ಗೇಜೆ ನೀಲಾಗ ಬಾಗುನಿ ನೀಲ ವರ್ಣನೆ ನಾಟ್ಯ ನಡುತ ಬಾರೋ ನೀಲ ವರ್ಣನೆ ನಾಟ್ಯ ನಾಡುತ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಜಗವನ್ನೇ ತೋರೀತ ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರೀತ ಜಗದೋಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ ಜಗದೋಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ